ಮನೆಯಲ್ಲೇ ಇಟ್ಟು ಅದನ್ನ ಮಳೆಗಾಲದಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾಗಿ ಈ ಮೊಳಗೇಕಾಯಿ ಹೇಳೋದು ಒಂದು ಉತ್ತಮ ತರಕಾರಿ. ಮೊದಲಿಂದ ಹವ್ಯಕ ಬ್ರಾಹ್ಮಣರಿಗೆ ತರಕಾರಿ ಅಂತದೇ ಹೇಳಬಹುದು. ಹಾಗಾಗಿ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಮೊದಲೆಲ್ಲ ಅವಿಭಕ್ತ ಕುಟುಂಬ ಇರೋದ್ರಿಂದ ಬಹಳ ಜನ ಇರ್ತಿದ್ರು. ಈ ಕಾಯಿ ದೊಡ್ಡ ಒಂದೆರಡು ಕೆಜಿ ಮೂರ್ ಕೆಜಿ ಒಂದೆರಡು ಕಾಯಿ ಕಟ್ ಮಾಡಿ ಸಾರು ಮಾಡಿದ್ರೆ ಎಲ್ಲರಿಗೂ ಸಾಕಿ. ಅದಲ್ಲದೆ ಅವ್ರ ಜೊತೆ ಇರುವಂತ ಕೂಲಿ ಕಾರ್ಮಿಕರಿಗೂ ಅವ್ರಲ್ಲೇ ಊಟ ವಸತಿ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಅದನ್ನ ಮಳೆಗಾಲದಲ್ಲಿ ಅವ್ರಿಗೆ ಉಪಯೋಗಿಸ್ಲಿಕ್ಕೆ ಯಾವುದೇ ತರಕಾರಿ ಇರದೇ ಇರೋ ಸಂದರ್ಭದಲ್ಲಿ ಇದನ್ನ ಬೇಸಿಗೆಯಲ್ಲೇ ಬೆಳೆದು ನಮಗೆ ಎಷ್ಟು ಕಾಯ್ಬೇಕು ಒಂದು ಕುಟುಂಬಕ್ಕೆ 200-300 ಕಾಯ್ಬೇಕು ಅದನ್ನ ಹಂಗೆ ಇಟ್ಟು ಒಂದು ನೆಕ್ಸ್ಟ್ ಬೇಸಿಗೆ ತನಕನು ಅದನ್ನ ಸಂರಕ್ಷಣೆ ಮಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಳಕೆಯ ಉಪಯೋಗತೆಯನ್ನು ಅರಿತಂತ ರೈತರು ಎಲ್ಲ ಈ ಸಾಂಪ್ರದಾಯಿಕ ಪ್ರದೇಶ ಅಲ್ಲದೇನೆ ಇದು ಸಾಂಪ್ರದಾಯಿಕವಾಗಿ ಕರಾವಳಿ ಮತ್ತು ಮಲೆನಾಡು ಬೆಳೀತಾ ಇದ್ರು. ಇವಾಗ ಅರೆ ಮಲೆನಾಡು, ಈಗ ಹಾಸನದಲ್ಲಿ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು, ದಾವಣಗೆರೆ, ಮೈಸೂರು ಆ ಪ್ರದೇಶದಲ್ಲಿ ಎಕರೆಗಟ್ಟಲೆ ಇದರಲ್ಲಿ ಬೆಳೀತಾ ಇದ್ದಾರೆ. ಇದನ್ನ ಬೇಸಿಗೆಯಲ್ಲಿ ಮಾತ್ರ ಬೆಳೆಯಕ್ ಸಾಧ್ಯನಾ ಅಥವಾ ಹೇಗೆ ಬೇಸಿಗೆ ಮಲೆನಾಡಿನಲ್ಲಿ ಇದನ್ನ ಬೇಸಿಗೆಯಲ್ಲಿ ಕುಂಬಳ ಯಾವುದೇ ಕುಂಬಳ ಜಾತಿಯ ತರಕಾರಿ ಬೇಸಿಗೆಯಲ್ಲಿ ಬಹಳ ವೇಗವಾಗಿ ಬೆಳೆಯುತ್ತದೆ. ಈ ಮಳೆಗಾಲದಲ್ಲೂ ಬೆಳೀತಾರೆ ಇದನ್ನ. ಈ ಕರಾವಳಿ ಪ್ರದೇಶದಲ್ಲಿ ಮಳೆ ಸೌತೆಕಾಯಿ ಅಂತ ಬೆಳೀತಾರೆ. ಈ ಮಳೆ ಬಿದ್ದು ಒಂದು ತಿಂಗಳಾದ ಕೂಡ ಹಾಕ್ತಾರೆ. ಅವ್ರ ದೀಪಾವಳಿ ಟೈಮ್ಗೆ ಕಡುಬು ಅಂತವೆಲ್ಲ ಮಾಡ್ಲಿಕ್ಕೆ ಮೊಗೆಕಾಯಿನೇ ಅವ್ರಿಗೆ ಶ್ರೇಷ್ಠ. ಈ ಮೊಗೆಕಾಯಿ ಆ ಮಳೆಗಾಲದಲ್ಲಿ ಬೆಳೆದಿದ್ದ ಮೊಗೆಕಾಯಿನ ಅವ್ರು ದೀಪಾವಳಿಗೆ ಮಾರ್ಕೆಟ್ಗೆ ತರ್ತಾರೆ. ಮಳೆಗಾಲದಲ್ಲಿ ಬೆಳೆ ವರ್ಷ ಸರ್ವ ಋತುಗಳಲ್ಲೂ ಬೆಳಿಬಹುದು. ಸ್ವಲ್ಪ ಚಳಿಲಿ ಸ್ವಲ್ಪ ಬೆಳವಣಿಗೆ ಕುಂಠಿತವಿರುತ್ತೆ ವಿನಃ ಬಾಕಿ ಎಲ್ಲಾ ಕಾಲದಲ್ಲೂ ಬೆಳಿಬಹುದು. ಇದು ಸ್ಥಳೀಯ ತಳಿನ? ಇದು ಸಾಂಪ್ರದಾಯಿಕ ಸ್ಥಳೀಯ. ಈ ನಮ್ಮ ಇದು ಕರ್ನಾಟಕ, ಇದನ್ನ ಕರ್ನಾಟಕ ಅಲ್ಲದೆ ಆಂಧ್ರ, ಕೇರಳ, ತಮಿಳ್ನಾಡಲ್ಲೂ ಬೆಳೀತಾರೆ. ಆಮೇಲೆ ನಾರ್ತ್ ಈಸ್ಟರ್ನ್ ಈ ಅಸ್ಸಾಂ ಆ ಕಡೆಯಲ್ಲೂ ಬೆಳೀತಾರೆ. ಅದು ಬಿಟ್ಟು ಬೇರೆ ಕಡೆಗೆಲ್ಲೂ ಬೆಳೆಯಲ್ಲ. ಈ ರಾಜಸ್ಥಾನ ಆ ಕಡೆ ಎಲ್ಲ ಬೆಳೆಯಲ್ಲ. ಹೈಬ್ರಿಡ್ಸ್ ಏನ್ ಬಂದಿಲ್ಲ ಇದರಲ್ಲಿ? ಇದರಲ್ಲಿ ಹೈಬ್ರಿಡ್ಸ್ ಏನಿಲ್ಲ. ಇವು ಇದು ಕ್ರಾಸ್ ಪಾಲಿನೇಟೆಡ್ ಏನ್ ಇರ್ತೀವಿ ಹೇಳ್ತೀವಲ್ಲ ಅದೇ ಜಾತಿ. ಇದು ಹೈಬ್ರಿಡ್ಸ್ ಇನ್ನು ಬಂದಿಲ್ಲ. ಕಂಪ್ನಿಗಳಲ್ಲೂ ಬೀಜ ಸಿಗ್ತವೆ, ಇವೇ ಒಂದು ಮಲ್ಟಿಪ್ಲೈ ಮಾಡಿ ಕೊಡ್ತಾರೋ. ಹಾಗಾಗಿ ಇದರ ನಾಟಿ ಮಾಡಬೇಕು ಅಥವಾ ಬಿತ್ತನೆ ಮಾಡಬೇಕು ಅಂತೇಳಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಅಂತರದಲ್ಲಿ ಏನು ಅಂತ? ಈ 15 ದಿವಸ ಬೀಜ ಸಸಿ ಮಡಕೆ ಅನ್ನ ತಯಾರು ಮಾಡೋಕ್ಕಿಂತ ಒಂದು 15 ದಿವಸ ಮುಂಚೆ ನಾವು ಬೀಜ ಒಂದು ಎಷ್ಟು ನಾವು ಎಷ್ಟು ಪ್ರದೇಶಕ್ಕೆ ಬೆಳಿತೀವೋ ಅದಕ್ಕೆ ಅನುಗುಣವಾಗಿ ಒಂದು ಸಸಿ ನಾಟಿ ಮಾಡಿ ಅದು ಎರಡು ಎಲೆ ಬರೋತಕ್ಕ ಅದಕ್ಕೆ ಪೋಷಣೆ ಮಾಡಿಬಿಟ್ಟು ಅದಾದ್ಮೇಲೆ 15 ದಿವಸಕ್ಕೆ ಎರಡು ಎಲೆ ಬಂದ್ಬಿಡತ್ತೆ. 2-3 ಎಲೆ ಬರಬೇಕು. 3 ಎಲೆ ಬಂದ್ಮೇಲೆ ಅದನ್ನ ಮುಖ್ಯ ಇದರಲ್ಲಿ ಮುಖ್ಯ ಪ್ರದೇಶದಲ್ಲಿ ಸಾಲಿನಿಂದ ಸಾಲಿಗೆ 2 ಮೀಟರ್ ಅಂತಾರೆ. ಇದು ಬಳ್ಳಿ ಹಬ್ಬೋದ್ರಿಂದ ಸಾಲಿನಿಂದ ಸಾಲಿಗೆ 2 ಮೀಟರ್, ಗಿಡದಿಂದ ಗಿಡಕ್ಕೆ ಕೆಲವು ರೈತರು 30 ಸೆಂಟಿಮೀಟರ್ ಮಾಡ್ತಾರೆ, ಇನ್ನು ಕೆಲವು 45 ಮಾಡ್ತಾರೆ, 60 ಸೆಂಟಿಮೀಟರ್ ಮಾಡಿದ್ರೆ ಒಳ್ಳೆ ಬಳ್ಳಿಯ ವಿಸ್ತಾರ ಹೆಚ್ಚಿಗೆ ಇರೋದ್ರಿಂದ ಹರಡ್ಕೊಳ್ಳಕ್ಕೆ ಸಹಾಯ ಆಗತ್ತೆ. ಇಲ್ಲಾಂದ್ರೆ ಒಂದೊಂದು ಗಂಟೆ ಆಗ್ಬಿಡ್ತವೆ. 60 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಇದು 45 ಮಾಡಿದ್ರು ಒಳ್ಳೇದೆ. 45-60 ಸೆಂಟಿಮೀಟರ್ ಸಾಲಿನ ಸಾಲಿಗೆ 2 ಮೀಟರ್ ಅಂತರ ಇರಬೇಕು. ಈ ಸಸಿ ಮಡಿಯಲ್ಲಿ ತಯಾರು ಮಾಡಿ ಆ ನಂತರ ಮುಖ್ಯ ಭೂಮಿಗೆ ಇದನ್ನ ಒಯ್ದು ಹಚ್ಚೋದು. ಸಾಮಾನ್ಯವಾಗಿ ಬಳ್ಳಿಯನ್ನ ಅಲ್ಲೇ ಹೋಗಿ ಬೀಜ ಹಾಕಿಬಿಡ್ತಾರೆ. ಬೀಜನು ಹಾಕ್ಬೋದು, ಆದ್ರೆ ಬೀಜ ಹಾಕೋಕ್ಕಿಂತ ಮುಂಚೆ ಆ ಬೀಜನ ಒಂದು 6 ಗಂಟೆ ಕಾಲ ನೀರಿನಲ್ಲಿ ನೆನೆಸ್ಬಿಟ್ಟು ಅವಾಗ ಹಾಕಿದ್ರೆ ಅದರ ಒಂದು ಮೊಳಕೆ ಪ್ರಮಾಣ ಹೆಚ್ಚಿಗೆ ಆಗತ್ತೆ. ಅದಲ್ಲದೆ ಈಗ ಮಳೆಗಾಲದಲ್ಲೆಲ್ಲ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ. ಈ ಬೇಸಿಗೆಯಲ್ಲಿ ಆತರ ಮಾಡಿಬಿಟ್ಟು ಈಗ ಇನ್ನೂ ಒಂದು 15 ದಿವಸ ಟೈಮ್ ನಮ್ದು ಸಾಗುವಳಿ ಪ್ರದೇಶ ರೆಡಿ ಆಗಿಲ್ಲ ಅಂದ್ರೆ ಮೊದ್ಲೇ ಮೊಳಕೆ ಮಾಡಿಸಿ ಅಲ್ಲಿ ಸಸಿನ ನಾಟಿ ಮಾಡ್ತಾರೆ. ಯಾಕಂದ್ರೆ ನಾವು ಸಸಿ ಮಡಿಯಲ್ಲಿ ಮಾಡಿದ್ವಿ ಅಂತ ಕಿತ್ತು ಹಚ್ಚುವಾಗ ಬೇರಿಗೆ ಏನು ತೊಂದರೆ ಆಗುತ್ತೋ ಏನೋ, ಮತ್ತೆ ಅಲ್ಲಿ ಸರಿ ಹತ್ತೋ ಇಲ್ಲೋ ಈ ಸಮಸ್ಯೆ ಇರುತ್ತೆ. ಅದು ಸ್ವಲ್ಪ ಒಂದ್ಸಲ ಬೇರ್ ಹಚ್ಚಿದ ಮೇಲೆ ಬಹಳ ಬೇರುಗಳು ಬಹಳ ಕೆಳಗಡೆ ಹೋಗಲ್ಲ, ಆಳಕ್ಕೆ ಹೋಗಲ್ಲ, ಅಲ್ಲಿ ಮೇಲೇನೆ ಇರತ್ತೆ. ನಾವು ಮಡಿ ಮಾಡಿದ್ವಿ. ಈಗ ಮಡಿನ ಯೂಶಲಿ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅಡಕೆ ಸಿಪ್ಪೆ ಸುಟ್ಟದ ಮಣ್ಣು ಹಾಕಿಬಿಟ್ಟು ಮಡಿ ಮಾಡ್ತಾರೆ. ಆಮೇಲೆ ಎಲ್ಲ ಸಾವಯವ ಗೊಬ್ಬರನ ಯೂಸ್ ಮಾಡ್ತಾರೆ. ಸಾವಯವ ಗೊಬ್ಬರ ಯೂಸ್ ಮಾಡೋದ್ರಿಂದ ಈ ಬಾಳಿಕೆ ಕಾಯಿಯ ಬಾಳಿಕೆ ಹೆಚ್ಚಿಗೆ ಬರುತ್ತೆ ಅಂತ. ಬೇಗನೆ ಹಾಳಾಗಲ್ಲ, ಕೀಪಿಂಗ್ ಕ್ವಾಲಿಟಿ ಬೇಗನೆ ಹಾಳಾಗಲ್ಲ. ಅದೇ ಸಾವಯವ ಗೊಬ್ಬರ ಬಿಟ್ಟು ರಾಸಾಯನಿಕ ಗೊಬ್ಬರ ಹಾಕ್ರೆ ಬೇಗನೆ ಹಾಳಾಗುತ್ತೆ ಅಂತ ರೈತರ ಅನುಭವನೂ ಹೌದು. ಮತ್ತೆ ಇದು ಸ್ಥಳೀಯ ತಳಿ ಆಗಿರೋದ್ರಿಂದ ಅಂದ್ರೆ ಜವಾರಿ ಆಗಿರೋದ್ರಿಂದ ಹಾಗಾಗಿ ಅದಕ್ಕೆ ಹೆಚ್ಚಾಗಿ ರಾಸಾಯನಿಕ ಬೇಕಾಗಿಲ್ಲ. ಇದು ಕಡಿಮೆ ಅವಧಿ ತಳಿ, ಮತ್ತೆ 45 ದಿವಸದಿಂದ ಪ್ರಾರಂಭವಾಗಿ 60-65 ದಿವಸದೊಳಗೆ ಮುಗಿದೋಗತ್ತೆ. ನೀವು ಹೆಚ್ಚಿಗೆ ಇಳುವರಿ ಪಡಿಬೇಕು ಅಂದ್ರೆ ಪ್ರಥಮ ಬಂದದ್ದು ಕಟಾವ್ ಅವಾಗ ಕಟಾವ್ ಮಾಡ್ತಾರೆ, ಸ್ವಲ್ಪ ಗಾತ್ರ ಬಂದ ಕೂಡಲೇ ಕಟಾವ್ ಮಾಡಿ, ಏನ್ ಮೆಚಾರಿಟಿ ಬಂತ ಏನು ಸ್ವಲ್ಪ ತೊಟ್ಟು ಸ್ವಲ್ಪ ಹಳದಿ ಆದ ಕೂಡಲೇ ಕಟಾವ್ ಮಾಡಿದ್ರೆ ಇನ್ ಮಿಕ್ಕ ಕಾಯಿಗಳು ಇರ್ತಾವಲ್ಲ ಅವು ದೊಡ್ಡದಾಗ್ತವೆ. ನೀವು ಕಟಾವ್ ಮಾಡದೇ ಹಾಗೆ ಬಿಟ್ರೆ ಒಂದ್ ಬಳ್ಳಿಗೆ 2 ಕಾಯಿ ಬರುತ್ತೆ. ಈ ಕಟಾವ್ ಮಾಡಿದ್ರೆ ಮುಂದೆ ಮತ್ತೆ ಅದ್ರ ಏನು ಪೋಷಕಾಂಶ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಲ್ಲ, ಅವು ಸರಾಗವಾಗಿ ಹೋಗುತ್ತೆ. ಇಲ್ಲಾದ್ರೆ ಪದ್ಲಿ ಯಾವ ಕಾಯಿಗೈತೆ ಅದೇ ಕಾಯಿ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದ ಒಂದ್ 2 ಕಾಯಿ ಸಿಗಬಹುದು, ನಿಮ್ ಕಾಯಿಯ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಮೊದಲ ಕಟಾವು 2ನೇ ಕಟಾವು ಒಂದು 15-10 ದಿವಸ ಅಂತರದಲ್ಲಿ ಮಾಡ್ತಾ ಹೋದ್ರೆ ನಮಗೆ ಒಂದು ಬಳ್ಳಿಯಲ್ಲಿ ಮೀನು 10-12 ಕಾಯಿ ಸಿಗ್ತವೆ. ಅಂದ್ರೆ ಮಾರುಕಟ್ಟೆಯಲ್ಲಿ ತೀರ ದೊಡ್ಡ ಆದ್ರೆ ಬೇಡಿಕೆನೂ ಕಡಿಮೆ ಬೇಡಿಕೆ. ಈಗೆಲ್ಲ ಮೊದಲೆಲ್ಲ ಅವಿಭಕ್ತ ಕುಟುಂಬ ಇದ್ದ ಒಂದೊಂದು ಮನೆಯಲ್ಲಿ 20-25 ಜನ, ಈಗೆಲ್ಲ ಒಂದೊಂದು ಮನೆಯಲ್ಲಿ 3-4 ಜನ ಇರೋದೇ ದೊಡ್ಡದು. ಅವ್ರೀಗ 2-3 ಕೆಜಿ ತಗೊಂಡೋದ್ರೆ ಇಡೀ ವಾರದ ಇಟ್ಟು ತಿನ್ನಕ್ಕೂ ಆಗೋದಿಲ್ಲ. ಆಗ ಒಂದ್ 1/2 ಕೆಜಿ 1 ಕೆಜಿ ಸೈಜು, ಆ ಸೈಜ್ ಬಂದವು ಕಾಯಿನ ಈ ಮಾರುಕಟ್ಟೆಲ್ಲಿ ಒಳ್ಳೆ ಲಾಭದಾಯಕವಾದು, ಈಗ ಯಾರು ಬೇಕಾದವ್ರ ಬೇಡಿಕೆನೂ ಹೆಚ್ಚಿಗೆ ಇದೆ ಅಂತವು. ಇದನ್ನ ಕೆಜಿ ಗಂಟ್ಲೂ ಮಾರ್ತಾರ, ಕೆಲವೊಂದು ಜನ ಪೀಸ್ ಗಂಟ್ಲೆ ಮಾರ್ತಾರ. ಈ ಮಲೆನಾಡಲ್ಲೆಲ್ಲ ಈಗ ರೈತರು ಬೆಳೆಯೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಬೆಳೆಯೋರು ಕಡಿಮೆ ಆಗೋದ್ರಿಂದ ಅವ್ರು ಉಪಯೋಗಿಸೋರು ಇದಾರೆ, ಅವ್ರು ಮೊದ್ಲೇ ಬುಕ್ ಮಾಡ್ಬಿಡ್ತಾರೆ, ನನಗೊಂದು 25 ಕಾಯಿ ಬೇಕು, 30 ಕಾಯಿ ಬೇಕು ಅಂತ. ಅವರು ಒಂದು 10 ಗುಂಟೆಲಿ 1,000 ಕಾಯಿ ಬೆಳೆದ್ರೆ ಅವ್ರದ್ದು 100 ಕಾಯಿ ಇಟ್ಬಿಟ್ಟು ಒಂದು ಕಾಯಿಗೆ 30-40 ರೂಪಾಯಿ ಕೊಟ್ಟು ಅವರು ಒಳ್ಳೆ ಕಾಯಿ ಆ ತರ ಮಾಡ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆ ಕಾಯಿನ, ಇದು ತಂಪು ಬಾಳ. ಇದರ ಉಪಯೋಗಕ್ಕೆ ಇದನ್ನ ಸಾಂಬಾರ್ಗೆ ಯೂಸ್ ಮಾಡ್ತಾರೆ, ದೋಸೆ ಮಾಡ್ತಾರೆ. ಇಲ್ಲಿ ಮಲೆನಾಡ ತೆಳ್ಳವು ಅಂತಾರೆ, ಬಹಳ ತೆಳ್ಳಿಗೆ ಒಂಥರ ರೇಷ್ಮೆ ಸರ ಶೈನಿಂಗ್ ಬರುತ್ತೆ. ಅದೇ ರೀತಿ ಕಡುಬು ಮಾಡ್ತಾರೆ. ಈ ಧರ್ಮಸ್ಥಳಕ್ಕೆ ಹೋದ್ರೆ ಸಾಂಬಾರ್ದಲ್ಲಿ ಇದು ಇಲ್ಲದೆ ಇದು ಸಾಂಬಾರೇ ಇಲ್ಲ. ಈ ಮದುವೆ ಸಮಾರಂಭದಲ್ಲಿ ಇದಂತೂ ಪಕ್ಕಾ ಒಂದು ತರಕಾರಿ. ಅದಲ್ದೇನೆ ಈ ಆಕಳಿಗೆ ಗರ್ಭಕೋಶದಲ್ಲಿ ಏನಾರು ಆದಾಗ ಇದು ಕಾಯಿ ಕಟ್ ಮಾಡಿಕೊಡ್ತಾರೆ. ತಂಪು ಅದು ಹೀಟ್ಗೆ ಏನಾರು ಅಬಾರ್ಷನ್ ಆಗ್ತಾರ ಆಗತ್ತಲ್ಲ, ಅವಾಗ ಇದನ್ನ ಕಟ್ ಮಾಡಿಕೊಡ್ತಾರೆ. ಅದು ತಿಂದ ಅದು ಅದೇ ಏನು ಬಳ್ಳಿ ಇರತ್ತಲ್ಲ ಆ ಹೊಟ್ಟೆ ಬಳ್ಳಿ, ಅದನ್ನ ಹೊರಗೆ ಬರ್ಲಿಕ್ಕೆ ಅಲ್ಲಿ ಬ್ಲಾಕ್ ಆದ್ರೆ ಅದನ್ನ ಇದನ್ನ ಕಟ್ ಮಾಡಿಕೊಡ್ತಾರೆ. ಅದಲ್ದೆ ಈ ಬೀಜ ಇರತ್ತಲ್ಲ ಇದರದ್ದು ಬೀಜದ ಜ್ಯೂಸ್ ಮಾಡಿಕೊಡಿದ್ರೆ ಉರಿ ಮೂತ್ರ ಏನಿದೆಯಲ್ಲ ಅದು ಒಂದ್ ದಿನದಲ್ಲಿ ಕಡಿಮೆ ಆಗತ್ತೆ. ಆ ಬೀಜದ ಜ್ಯೂಸ್ ಬೀಜದ ಅರ್ದು ಬಿಟ್ಟು ಅದಕ್ಕೆ ಬೆಲ್ಲ ಯಾಲಕ್ಕಿ ಹಾಕಿ ಜ್ಯೂಸ್ ಮಾಡಿಕೊಡಿದ್ರೆ ಬಾಡಿ ಹೀಟ್ ಕಂಪ್ಲೀಟ್ ಕಡಿಮೆ ಆಗತ್ತೆ. ಉರಿ ಮೂತ್ರಕ್ಕೆ ಇದು ರಾಮಬಾಣ ಇದ್ದಂಗೆ. ಇದು ಶೇಕಡ 96% ನೀರಿನ ಅಂಶವನ್ನು ಇದೆ. 96 ನೀರಿನ ಅಂಶ ಇದೆ. ಹಾಗಾಗಿ ಆ ನೀರಿನ ಅಂಶದಲ್ಲೇ ಈ ಎಲ್ಲ ಪೋಷಕಾಂಶ ಇರ್ತವೆ. ಪೋಷಕಾಂಶಗಳು ಲಘು ಪೋಷಕಾಂಶಗಳು, ಈ ದೊಡ್ಡ ಅಧಿಕ ಪೋಷಕಾಂಶ ಅಂದ್ರೆ ಲಘು ವಿಟಮಿನ್ಸ್ ಈ ಮಿನರಲ್ಸ್ ಅಂತವು ಇರ್ತವೆ. ಅದ್ರ ಐರನ್ ಫಾಸ್ಫರಸ್ ಅಂತ. ತೀರಾ ಜಾಸ್ತಿ ತಿಂದ್ರು ಗಂಟ್ಲು ಬೇನೆ ಅದು ಇದು ಏನಿಲ್ಲ, ಎಷ್ಟು ತಿಂದ್ರು ಏನು ಆಗಲ್ಲ ಗಂಟ್ಲು ಬೇನೆ ಯಾಕೆ ಬರೋದೇ ಇಲ್ಲ ಅದು. ಯಾಕಂದ್ರೆ ಇದು ಆ ಸೌತೆ ಬೇರೆ ಈ ಸೌತೆ ಬೇರೆ. ಅದು ಕುಕುಂಬರ್ ಅಂತ ಹೇಳ್ತೀವಿ ಮಾರ್ಕೆಟಿಗೆ ಅವು ಆ ಸೌತೆ. ಇದು ಸಾಂಬಾರ್ ಕುಕುಂಬರ್ ಅಂತೀವಿ, ಸಾಂಬಾರ್ಗಾಗಿ ಅಧಿಕವಾಗಿ ಯೂಸ್ ಮಾಡ್ತಾರೆ. ಅದು ಟೇಬಲ್ಗಾಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ಕೆಲವು ಕೈ ಅಂಶ ಇರೋದು ಇರ್ತವೆ, ಕೈ ತೆಗೆದ್ಮೇಲೆ ಉಪಯೋಗಿಸ್ತಾರೆ. ಇದರಲ್ಲಿ ಕೈ ಇರೋದೆ, ಕೈ ಯಾವಾಗ ಇರತ್ತೆ ಅಂದ್ರೆ ಎಳೆ ಇದ್ದಾಗ ಅಷ್ಟೇ ಕೈ ಇರತ್ತೆ. ಒಂದ್ಸಲ ಅದು ತನ್ನ ಗಾತ್ರ ಹೆಚ್ಚಿಗೆ ಮಾಡಿ ಒಂದ್ ಹಂತಕ್ಕೆ ಬಂದ್ರೆ ಆ ಕೈ ಹೋಗತ್ತೆ. ಆ ಜ್ಯೂಸ್ ಒಳಗಡೆ ಜ್ಯೂಸ್ನು ಬೇಕಾದ್ರೆ ನಾವು ಕುಡಿಯುವ ಸ್ವಲ್ಪ ಉಪ್ಪು ಹುಳಿ ಇರತ್ತದ, ಅದನ್ನು ಒಂಥರ ಚೆನ್ನಾಗೇ ಇರ್ತವೆ. ಜ್ಯೂಸ್ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ತಿಂದ್ರು ಆಗುತ್ತೆ. ಈ ಕೇರಳದಲ್ಲಿ ಇರೋ ಸಿಗೋ ವೆರೈಟಿ ಅವು ಸ್ವಲ್ಪ ಉದ್ದ ಇರ್ತವೆ. ಹಾಗೆ ಈ ಜ್ಯೂಸ್ ಪೌಡರ್ ಕುಡಿದ್ರು ಅದು ಚೆನ್ನ ಒಂಥರ ಅಂಬ್ಲಿಕಾಯಿ ಅಂತ ಬರುತ್ತಲ್ಲ ಅದ ತರ ಇರತ್ತೆ, ಕೇರಳ ಟೈಪ್. ಆದ್ರೆ ಆಂಧ್ರದಲ್ಲೆಲ್ಲ ಚಿಕ್ಕವು, ಅದಕ್ಕೆ ಅಲ್ಲಿ ದೋಸೆಕಾಯಿ ಅಂತ ಇರುತ್ತೆ, ಅದನ್ನ ದೋಸೆ ಮಾಡಕ್ಕೆನೆ ಯೂಸ್ ಮಾಡ್ತಾವ್ರು. ಒಂದೊಂದು 1/2 ಕೆಜಿ ಕಾಯಿ ಬರ್ತಾವ. ಮತ್ತೆ ಬಾಯಿ ಅರ್ದಾಗ ನೀರು ಸಿಗಲಿಲ್ಲ ಅಂದ್ರೆ ಇದನ್ನ ತಿನ್ಬಹುದು. ಖಂಡಿತವಾಗಿ ಈ ಮಲೆನಾಡಿನಲ್ಲಿ ಬೆಳೆಯುವಂತೆಲ್ಲ ಹಸಿರು ಟೈಪ್, ಈ ಕರಾವಳಿ ಪ್ರದೇಶದಲ್ಲೆಲ್ಲ ಪಟ್ಟೆ ಪಟ್ಟೆ ಬಣ್ಣ ಟೈಪ್ ಬೆಳೀತಾರೆ. ಮಲೆನಾಡಿನಲ್ಲಿ ಹಸಿರು ಇರೋದ್ರ ಟೈಪ್ ಇರೋದು ಒಂದ್ ವರ್ಷ ತನಕ ಅದನ್ನ ಇರ್ಬೋದು. ಕಪ್ಪಗೆ ಬರುತ್ತೆ ಮಲೆನಾಡು ಟೈಪ್, ಸ್ವಲ್ಪ ದೊಡ್ಡದಿರತ್ತೆ, ಕಪ್ಪಗಿರತ್ತೆ, ರುಚಿನೂ ಇರತ್ತೆ, ಕೈಗೆ ಇರೋದಿಲ್ಲ. ಮೀಡಿಯಂ ಗಾತ್ರಕ್ಕೆ ಬಹಳ ಬೆಲೆ ಇದೆ. ಹೌದೌದು, ಮೀಡಿಯಂ ಗಾತ್ರದ ಒಂದು ಮುಕ್ಕಾಲು ಒಂದು ಕೆಜಿ ಎಲ್ಲ ಮೀಡಿಯಂ ಗಾತ್ರದ. ಅದೇ ಕಟಾವು ಸಮಯ ನಮ್ದು, ಕಟಾವು ನಾವು ಹಂಗೆ ಬಿಟ್ರೆ ಅದು ದೊಡ್ಡಾಗ್ತಾನೆ ಹೋಗ್ತವೆ. ಸ್ವಲ್ಪ ಮೆಚುರಿಟಿ ಬಂದ ಕೂಡ ಕಟ್ ಮಾಡ್ಬಿಡ್ಬೇಕು, ಅವಾಗ ಇನ್ನೊಂದು ಕಾಯಿ ಬೆಳೆಯುತ್ತೆ. ಇಲ್ಲಾಂದ್ರೆ ಏನು ನಾವೇನು ಒದಗಿಸಿದ ಪೋಷಕಾಂಶ ಮೊದ್ಲ ಬಿಟ್ಟದ ಕಾಯಿ ಒಳಗಡೆನೆ ಹೋಗ್ಬಿಡತ್ತೆ. ಅದಕ್ಕಾಗಿ ಕಟಾವ್ ಮಾಡದಂಗೆ ಮಿಕ್ಕ ಕಾಯಿಗಳು ದೊಡ್ಡದಾಗ್ತಾ ಹೋಗ್ತವೆ. ಇದನ್ನ ಇಡಿಯಾಗಿ ಬೆಳೆಯೋದು ಒಳ್ಳೇದು ಅಥವಾ ಬೇರೆ ಬೆಳೆಗಳ ಜೊತೆಗೆ ಬೆಳೆಯೋದು ಒಳ್ಳೇದು ಹೇಗೆ? ಅಂತರ ಬೆಳೆಯಾಗಿ ಇಡಿಯಾಗಿ ಬೆಳೆದು ಒಳ್ಳೇದು, ಯಾಕಂದ್ರೆ ಇದಕ್ಕೆ ಬೇರೆ ಬೆಳೆ ಯಾವ್ದ್ರ ಅಂತರ ಬೆಳೆ ಹಾಕಿ ಬಳ್ಳಿ ತರ ಹಬ್ಬೋದ್ರಿಂದ ಆ ಬೆಳೆ ಜೊತೆ ಸುತ್ತಕೊಳ್ಳೋ ಚಾನ್ಸಸ್ ಇರ್ತವೆ, ಮತ್ತೆ ಆ ಬೆಳೆ ಬೇರೆ ಬೆಳೆಗೆ ಯಾವ್ದು ರೋಗ ಬಂದ್ರೆ ಆ ರೋಗನೂ ಇದಕ್ಕೆ ಬರೋ ಚಾನ್ಸಸ್ ಇರ್ತವೆ. ಈ ಮಳೆಗಾಲದಲ್ಲಿ ಬೆಳೆದಕ್ಕೂ ಬೇಸಿಗೆಲ್ ಬೆಳೆ, ಬೇಸಿಗೆಲಿ ಸ್ವಲ್ಪ ರೋಗ ಕಡಿಮೆ, ಇದಕ್ಕೆ ಒಂದು ವೈರಲ್ ರೋಗ ಬಿಟ್ರೆ ಇನ್ಯಾವ್ದು ರೋಗ ಬರಲ್ಲ. ಈ ಮಳೆಗಾಲದಲ್ಲಿ ಬೂದು ರೋಗ ಅವು ಬಹಳ ಗಣನೀಯವಾಗಿ ಬರ್ತವೆ. ಇದಕ್ಕೆ ಬೂದು ರೋಗ, ಈ ಡೌನಿ ಮಿಲ್ಡಿವ್ ಅಂತ ಹೇಳ್ತಾವಲ್ಲ ಆ ರೋಗ, ಮಳೆಗಾಲದಲ್ಲಿ ಈ ವಾತಾವರಣ ಆರ್ದ್ರತೆ ಹೆಚ್ಚಿಗೆ ಇರೋದ್ರಿಂದ ಅದು ಬೇಗನೆ ಬಂದ್ಬಿಡತ್ತೆ. ಅದಕ್ಕೆ ನಾವು ರಾಸಾಯನಿಕ ಸಿಂಪರಣೆ ಮಾಡಬೇಕು ಅಥವಾ ಹೆಂಗೆ ಸಿಂಪರಣೆ ಮಾಡ್ಬೋದು? ಇಲ್ಲಾಂದ್ರೆ ಈ ಗೋಮೂತ್ರನೂ ಸಿಂಪರಣೆ ಮಾಡ್ಬೋದು. ಈ ಕೀಟ ಬಾಧೆ ಆದ್ರೆ ಈ ಗೋಮೂತ್ರ ಮತ್ತೆ ಬೂದಿ ಅದನ್ನು ರೈತರು ಸಿಂಪರಣೆ ಮಾಡ್ತಾರೆ. ನಾವು ಹೇಳ್ತೀವಿ ಅದನ್ನು ಮಾಡ್ರಿ, ನಿಯಂತ್ರಣ ಆಗುತ್ತೆ, ನಿಯಂತ್ರಣ ತಕ್ಕ ಮಟ್ಟಕ್ಕಾಗತ್ತೆ. ಇದು ಕಡಿಮೆ ಅವಧಿ ಇರೋದ್ರಿಂದ ಈ ಬಹಳ ರೋಗ ಬರೋಕ್ಕಿಂತ ಮುಂಚೆನೇ ಇದು ಕಾಯಿ ಬಂದ್ಬಿಡ್ತವೆ. ಹಾಗಾಗಿ ಎರಡು ತಿಂಗಳಲ್ಲಿ ಇವು ಕಟಾವು ಬರೋದ್ರಿಂದ ಅಂತ ಒಂದು ಸಮಸ್ಯೆ ಅಷ್ಟೊಂದು ಬರಲ್ಲ ಬೇರೆ ಬೆಳೆ ಹೋಲಿಸಿದ್ರೆ. ಅದೇ ಈಗ ಅಂತರ್ ಬೆಳೆ ಅಂತೇಳಿ ನಾ ಹೇಳಿದ್ದೆ ಹೆಂಗಂದ್ರೆ ಬೆಂಡಿ ಇರುತ್ತೆ, ಬದನೆ ಇರುತ್ತೆ, ಮೆಣಸಿನ್ಕಾಯಿ ಇರುತ್ತೆ, ಅವುಗಳು ತಮ್ಮಷ್ಟಕ್ಕೆ ತಾವ ಎಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತೆ ಅದರಲ್ಲಿ ಬೆಳ್ಕೊಂಡು ಮ್ಯಾಲೆ ಬಂದ್ಬಿಡ್ತಾವ. ಇದು ತೀರ ಹೋಗಿ ಅದಕ್ಕೇನು ಹರಡ್ಕೊಳ್ಳುತ್ತೆ ಅನ್ಸೋದಕ್ಕಿಂತ ಇದು ಭೂಮಿ ಮಟ್ಟದಲ್ಲಿ ಹರಡ್ಕೊಂಡು ಬೆಳೀತಾ ಇರುತ್ತೆ. ಆದ್ರೆ ಒಂದು ಆ ಕಡೆ ಈಗ ಅಡಿಕೆ ತೋಟದಲ್ಲಿ ಆ ಕಡೆ ಈ ಕಡೆ ಒಂದ್ ಎರಡು ಮೀಟರ್ ಅಂತರ ಇರಬೇಕು ಹಬ್ಲಿಕ್ಕೆ. ಅದೇ ಈಗ ಬೆಂಡಿಂಗ್ ಇಂಡಿ ಎಲ್ಲ ಅವು ಒಂದೇ ಹಬ್ಬಲ್ಲ, ಅವು ಅಲ್ಲಿ ಒಂದ್ ಮೇಲೆ ಒಂದ್ 60 ಸೆಂಟಿಮೀಟರ್ ಅಕ್ಕಪಕ್ಕ ಜಾಗ ಇದ್ರೆ ಸಾಕಾಗತ್ತೆ. ಹೌದೌದು. ಹಾಗಾಗಿ ನಮಗೆ ಪರ್ ಯೂನಿಟ್ ಏರಿಯಾ ಅಂತೀವಲ್ಲ, ಪ್ರತಿ ನಮಗೆ ಅಲ್ಲಿರ್ತಕ್ಕಂತ ಭೂಮಿಯ ಪರಿಪೂರ್ಣ ಬಳಕೆ ಆಗಬೇಕು ಅಂದಾಗ, ಅಲ್ಲಿ ಸಂಪನ್ಮೂಲ ಪರಿಪೂರ್ಣ ಬಳಕೆ ಆಗ್ಬೇಕಂದಾಗ ಒಂದು ಸ್ವಲ್ಪ ಈಗ 100 ರೂಪಾಯಿ ಸಿಗುತ್ತೆ, 125 ರೂಪಾಯಿ ಸಿಗುವಂಗೆ ಮಾಡೋದು, ಈ ಉದ್ದೇಶ ಇಟ್ಟುಕೊಂಡು ಬೇರೆ ಬೆಳೆಗಳನ್ನು ಜೊತೆಗೆ ಹಾಕಿದಾಗ ಅದು ಏನಾದರೂ ನಮ್ಮ ರೈತರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ಬೋದಾ ಅಂತ? ಆಗತ್ತೆ ಖಂಡಿತವಾಗಿ. ಈಗ ಅಡಿಕೆ ತೋಟದಲ್ಲಿ ನೀವು ಅಡಿಕೆ ಬುಡದಿ ಸ್ವಲ್ಪ ಗೊಬ್ಬರ ಆದ್ಮೇಲೆ ಸ್ವಲ್ಪ ಒಂದೊಂದು ಬೀಜ ಹಾಕಿದ್ರೆ ಅಲ್ಲಿ ಬಳ್ಳಿ ಬರುತ್ತೆ. ಆ ಬಳ್ಳಿ ಬಂದು ನಮ್ಗೆ ನಿಮಗೆ ಎಷ್ಟು ಉಪಯೋಗ ಬೇಕೋ ಅಷ್ಟನ್ನ ಉಪಯೋಗಿಸಿ ಮನೆ ಉಪಯೋಗಕ್ಕೆ ಮಾಡ್ಕೋಬಹುದು. ಆದ್ರೆ ಒಂದು ಕಮರ್ಷಿಯಲ್ ಅಂತ ಹೇಳ್ತೀವಲ್ಲ, ಆವಾಗ ನಿಮ್ಗೆ ಆ ರೀತಿ ಇಳುವರಿ ತಗೋಬೇಕಂದ್ರೆ ಒಂದೇ ಬೆಳೆ ಹಾಕಿ ಮಾಡಿದ್ರೇನೆ ಒಳ್ಳೆಯ ಇಳುವರಿ ಬರುತ್ತೆ, ನಮ್ಮ ನಿರ್ವಹಣೆನೂ ಸುಲಭ ಆಗ್ತದೆ, ನಾವು ಗಮನನೂ ಇರುತ್ತೆ. ಒಂದೇ ಬೆಳೆ ಇದ್ದಾಗ ನಮ್ಮ ನಿರ್ವಹಣೆ ಮತ್ತೆ ಎಷ್ಟು ಬೇಕೋ ಅಷ್ಟು ಮಾರ್ಕೆಟ್ಗೆ ಕಳಿಸೋಕ್ಕೂ ಆಗುತ್ತೆ. ಮತ್ತೆ ಕಟಾವು ಮಾಡೋ ಸಂದರ್ಭದೊಳಗೆ ಬಳ್ಳಿ ತುಳಿಯುವಂತ ಚಾನ್ಸಸ್ ಇರುತ್ತೆ, ಬಳ್ಳಿ ತುಳಿದು ಮತ್ತೆ ಅಡಿಕೆ ಕೊನೆ ತೆಗಿಬೇಕಾದ್ರೆ ಬಳ್ಳಿ ಮಳೆ ಬೀಳುತ್ತೆ, ಅವೆಲ್ಲ ಸಮಸ್ಯೆ ಇರ್ತವೆ. ಆದ್ರೆ ಅದಕ್ಕೆ ಬಿಸಿಲು ಸ್ವಲ್ಪ ಬೇಕಾಗಿರೋದು, ನೆರಳಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಬಿಸಿಲಿಗೆ ಬಹಳ ಚೆನ್ನಾಗಿ ಬರುತ್ತೆ. ಆದ್ರೆ ಬೆಂಡಿ ಬದನೆ ಇಂಥವ್ ಹಾಕಿದಾಗ ಬಿಸಿಲಿಗೆ ಏನು ಸಮಸ್ಯೆ ಆಗಲ್ಲ? ಬೆಂಡಿ ಬದನೆ ಅದೇ ಅಂತರ ಕಡಿಮೆ ಇರುತ್ತೆ, ಅದ್ರ ಮಧ್ಯದಲ್ಲಿ ಹಾಕಕ್ ಆಗಲ್ಲ. ಇದು ಅಲ್ಲ ಅದನ್ನು ಕೂಡ 6 ಮೀಟರ್ಗೆ ಒಂದ್ ಹಾಕೋಣ ಬೆಂಡೆ, ಮಧ್ಯದಲ್ಲಿ ಒಂದೆರಡು ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಇದಕ್ಕೆ ಅಂತರ 2 ಮೀಟರ್ ಇಟ್ಬಿಟ್ಟು ಮಾಡ್ಬೋದು. ನಮ್ಗೆ ಏನಂದ್ರೆ ಮಧ್ಯ ಹೇಳಿದ್ರೆ ನೀವು ಸಾಲಿನೊಳಗೆ ನಮಗೆ ಪ್ರತಿ 4 ಫೀಟ್ಗೊಂದು 6 ಫೀಟ್ಗೊಂದು ಬೆಂಡಿ ಹಾಕಿದ್ವಿ ಅಂತ ತಿಳ್ಕೊಳ್ರಿ, ಒಂದು 500 ಬೆಂಡಿಕಾಯಿ ಗಿಡಗಳು ಸಿಕ್ಕು ಅಂದ್ರೆ ಅವ್ರಿಗೆ ಲಾಭದಾಯಕ ಆಗುತ್ತೆ. ಇದನ್ನ ಇಲ್ಲಿ ಕರಾವಳಿಯಲ್ಲಿ ಮಾಡ್ತಾರೆ, ಈ ಕಾಸರಗೋಡು ಆ ಕಡೆ ಎಲ್ಲ ಇದೇ ತರ ಮಾಡ್ತಾರೆ, ಮಾಡ್ಬೋದು. ಆದ್ರೆ ನಿರ್ವಹಣೆ ಅದೇ ಒಂದೇ ಪ್ರದೇಶದಲ್ಲಿ ಎಲ್ಲಾ ಬೆಳೆ ಇದ್ದಾಗ ಅವ್ರಿಗೆ ರೈತರಿಗೂ ನಿರ್ವಹಣೆನೂ ಈಸಿ ಆಗತ್ತೆ. ಅದೇ ಅಡಿಕೆ ತೋಟದಲ್ಲೆಲ್ಲ ಆಗಲ್ಲ, ಈ ವಿಶಾಲವಾದ ಪ್ರದೇಶದಲ್ಲಿ ತರಕಾರಿನೇ 2-3 ವಿಧದ ತರಕಾರಿ ಬೆಳೆಸ್ಕೋಬಹುದು. ಹೌದು. ಈಗ ಆರ್ಥಿಕವಾಗಿ ಈ ನಮ್ಮ ಮೊಗ್ಗೆಕಾಯಿ ಯಾವ ರೀತಿ ಲಾಭ? ಈಗ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಒಂದು ಕೆಜಿಗೆ ಮಿನಿಮಮ್ ಆಗಿ 20 ರೂಪಾಯಿ ಅಂತೂ ಕೆಜಿಗೆ ಸಿಕ್ಕೇ ಸಿಗತ್ತೆ ಮಿನಿಮಮ್. ನೀವು ಒಂದು ಎಕರೆ ಬೆಳೆದ್ರೆ ಅಂದ್ರೆ ನಿಮಗೆ ಒಂದು 1,000 ರಿಂದ 1.5 ಸಾವಿರ ಬಳ್ಳಿ ಬರ್ತವೆ. ಆ ಬಳ್ಳಿಲಿ ಒಂದು ಗಿಡಕ್ಕೆ ಒಂದು ನೀವು 5-6 ಕಾಯಿ ಅಂದ್ರು ಒಂದು 6 ಕೆಜಿ ಅಂದ್ರು 1,200 ಅಂದ್ರೆ 7,200 ಕೆಜಿ ಆಗತ್ತೆ ಬಳ್ಳಿಯಿಂದ. ಒಂದು ಕೋಳಿಯಿಂದ ಮಿನಿಮಮ್ ಒಂದು 10 ರೂಪಾಯಿ ಲೆಕ್ಕ ಇಟ್ಟರು ನಿಮ್ಗೆ ಲಾಭ ಅದೇ. ಮತ್ತೆ ಅದು ಅಲ್ಪಾವಧಿ ಬೆಳೆ ಇರೋದ್ರಿಂದ 7,000 × 10 ಅಂದ್ರೆ 70,000 ರೂಪಾಯಿ 70,000 ರೂಪಾಯಿ 2 ತಿಂಗಳಲ್ಲಿ ಅದು ಇಂಪಾರ್ಟೆಂಟ್, ದೀರ್ಘಾವಧಿ ಅಲ್ಲ. ಮತ್ತೆ ಇದನ್ನ ಬೇಸಿಗೆ ಮಳೆಗಾಲ ಚಳಿಗಾಲ ಮೂರು ಸೀಸನ್ ಒಳಗು ಹಾಕಿದ್ರೆ ಹೇಗೆ? ಬೇಸಿಗೆಯಲ್ಲೂ ಚೆನ್ನಾಗಿ ಬರುತ್ತೆ, ಮಳೆಗಾಲದಲ್ಲೂ ಬರುತ್ತೆ. ಚಳಿಗಾಲದಲ್ಲಿ ಮೊಳಕೆ ಒಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಚಳಿಗೆ. ಅದೇ ಚಳಿಗಾಲ ಬಿಟ್ಟು ಈಗ ಡಿಸೆಂಬರ್ ಜನವರಿ ಬಿಟ್ಟು ಫೆಬ್ರವರಿಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೀವು ನವಂಬರು ಡಿಸೆಂಬರು ಜನವರಿಲಿ ಭಾಳ ಚಳಿ ಇರುತ್ತೆ, ಆವಾಗ ಅದರ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗುತ್ತೆ. ಆ ಬೆಳವಣಿಗೆ ಕುಂಠಿತ ಆದರೆ ಅದು ಇಳುವರಿ ಮೇಲೂ ಅದರ ಪರಿಣಾಮ ಬಿದ್ದೇ ಬಿರುತ್ತೆ. ಹಾಗಾಗಿ ಮಳೆಗಾಲಕ್ಕಿಂತ ಬೇಸಿಗೆಯಲ್ಲಿ ಅದರ ಬೆಳವಣಿಗೆನೂ ಚೆನ್ನಾಗಿರುತ್ತೆ, ಆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಭಾಳ ದಿವಸ ಇಡುವಂಥ ಕ್ವಾಲಿಟಿ ಬರುತ್ತೆ. ಮಳೆಗಾಲದಲ್ಲಿ ಬೆಳೆಯೋ ಮೊಗೆಕಾಯಿಗಿಂತ ಬೇಸಿಗೆಯಲ್ಲಿ ಬೆಳೆಯೋ ಮೊಗೆಕಾಯಿಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ. ಆದರೆ ಅದಕ್ಕೆ ಮೇನ್ ಬೇಕಾಗಿರೋ ನೀರು, ನೀರಿನ ವ್ಯವಸ್ಥೆ ಇತ್ತು ಅಂದರೆ ಬೇಸಿಗೆಯಲ್ಲಿ ಇದನ್ನು ಉತ್ತಮ ಲಾಭದಾಯಕ ಬೆಳೆಯುವಂಥ. ಕೆಲವೊಂದು ಪ್ರದೇಶದ ನಮ್ಮ ಹಿನ್ನೀರು ಇರುತ್ತೆ, ಅದು ಬೇಸಿಗೆ ಟೈಮಲ್ಲಿ ಸಮುದ್ರ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ, ಹಾಗಾಗಿ ಅಲ್ಲಿ ಜಾಗ ಇರುತ್ತೆ. ಆ ಪ್ರದೇಶದೊಳಗೆ ಕಲ್ಲಂಗಡಿ ಅಂತವೆಲ್ಲ ಬೆಳೀತಾ ಇರ್ತಾರೆ. ಕಲ್ಲಂಗಡಿ ಆದಮೇಲೆ ಶೇಂಗಾ ಬೆಳೀತಾರೆ, ಶೇಂಗಾ ಆದಮೇಲೆ ಇನ್ನೊಂದು ಯಾವುದು ತರಕಾರಿ ಹಿಂಗೆಲ್ಲ ಹಾಕ್ತಾ ಇರ್ತಾರೆ. ಅಲ್ಲಿ ಈ ಬೆಳೆ ಸೂಕ್ತ ಆಗ್ಬೋದಾ? ಆಗತ್ತೆ ಆಗತ್ತೆ. ಏನು ಈ ಬೆಳೆಗೆ ಬಿಸಿಲು ಬೇಕು, ಬಿಸಿಲು ನೀರು. ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಅದೇ ನೀರು, ನೀರು ಬೇಸಿಗೆಯಲ್ಲಿ ಎಷ್ಟು ನೀರು ಕೊಡ್ತೀವಿ ಅಷ್ಟು ಕಾಯಿ ದೊಡ್ಡದಾಗ್ತವೆ. ನೀರಿದ್ದ ಕಡೆ ಇವು ಕೆಲವು ಈಗ ರೈತರು ಬೇಸಿಗೆಯಲ್ಲಿ ನೀರಿರಲ್ಲ ಅಂದ್ಬಿಟ್ಟು ಹೇಳಿ ಬೆಳೆಯೋದನ್ನ ಬಿಟ್ಟಿದ್ದಾರೆ. ಬೇರೆ ಪ್ರದೇಶಕ್ಕೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿಂದ ಈಗ ಅಸಾಂಪ್ರದಾಯಿಕ ಪ್ರದೇಶ ಹೇಳಿದಾರೆ, ಹಾವೇರಿ ದಾವಣಗೆರೆ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಅಲ್ಲೆಲ್ಲ ಅಲ್ಲಿ ಬೆಳೆದವು ಫಸ್ಟ್ ಕಟಾವು ಬಾಂಬೆಗೆ ಹೋಗುತ್ತೆ, ಇನ್ನು ಎರಡನೇದು ಮೂರನೇ ಕಟಾವು ಈ ಕಡೆ ನಮ್ಮ ಮಾರ್ಕೆಟ್ಗೆ ಬರ್ತವೆ ಉಳಿದವು. ಬೇರೆ ರಾಜ್ಯದಲ್ಲಿ ಬೆಳೆಯೋದು ಕಡಿಮೆನಾ ಇದು? ಈ ಕೇರಳದಲ್ಲಿ ಇದು ಗಣನೀಯವಾಗಿ ಬೆಳೀತಾರೆ. ಈ ಭತ್ತದ ಕಟಾವಿನ ನಂತರ ಏನು ಬಯಲು ಇರುತ್ತಲ್ಲ ಅಲ್ಲಿ ತೇವ ಇರುತ್ತೆ ಬಯಲಲ್ಲಿ, ಅದನ್ನು ಉಪಯೋಗಿಸ್ಬಿಟ್ಟು ಜೊತೆಗೆ ನೀರಾವರಿ ಮಾಡಿ ಅಲ್ಲಿ ಜನವರಿಲಿ ಹಾಕ್ತಾರೆ ಅವರು. ಜನವರಿ ಫೆಬ್ರವರಿಲಿ ಏಪ್ರಿಲ್ 14 ಒಳಗಡೆ ಹಾರ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಏಪ್ರಿಲ್ 14 ಒಂದು ಹಬ್ಬ ಇರುತ್ತೆ, ವಿಶು ಫೆಸ್ಟಿವಲ್ ಅಂತ. ಅವ್ರಿಗೆ ಆ ವಿಶು ಫೆಸ್ಟಿವಲ್ಗೆ ಆ ಕಾಯಿ ಶ್ರೇಷ್ಠ. ಅವ್ರಿಗೆ ಆ ಕಾಯಿ ಅವ್ರಿಗೆ ಕಣ್ಣು ಮುಚ್ಕೊಂಡು ಬೆಳಿಗ್ಗೆ ನೋಡಿದ್ರೆ ಪವಿತ್ರ ಅದು. ಆ ಎಲ್ಲ ತರಕಾರಿನ ಇಟ್ಟಿರ್ತಾರೆ, ಅದ್ರ ಜೊತೆ ಇದನ್ನು ಇರಬೇಕು. ಆ ಒಂದು ಅದ್ರ ಒಳಗಡೆ ಅವ್ರು ಕಟಾವು ಮಾಡಿ ಮಾರ್ಕೆಟ್ ಮಾಡಿದ್ರೆ ಅವ್ರಿಗೆ ಲಾಭ ಅಲ್ಲಿ. ಅದ್ರ ನಂತರ ಯಾರು ಕೇಳೋದಿಲ್ಲ ಅಲ್ಲಿ ಆ ಥರ. ಅದಕ್ಕಾಗಿ ಎಲ್ಲ ರೈತರು ಅದಕ್ಕೆ ಅನುಗುಣವಾಗಿ ಅಲ್ಲಿ ಬೆಳೀತಾರೆ. ಒಂದು ಎಕರೆ ಇದೆ ನಮಗೆ, ಬರೀ ಇದು ಮೊಗ್ಗೆಕಾಯಿನೇ ಒಂದು ಎಕರೆ ಪೂರ್ತಿ ಬೆಳೆಯೋದು ಒಳ್ಳೆಯದು ಅಥವಾ ಒಂದು 10 ಗುಂಟೆ ಮೊಗ್ಗೆಕಾಯಿ, 10 ಗುಂಟೆ ಬೆಂಡಿ, 10 ಗುಂಟೆ ಹೀರೆಕಾಯಿ, ಇನ್ನೊಂದು 10 ಗುಂಟೆ ಬೇರೆ ಏನಾದರೂ ತರಕಾರಿ, ಹಿಂಗೆ ಮಾಡೋದು ಒಳ್ಳೆಯದು ಹೇಗೆ? ಒಂದೇ ಬೆಳೆಯೋದ್ರಿಂದ ಒಂದೊಂದು ಸಲ ಲಾಭನೂ ಇರುತ್ತೆ, ನಷ್ಟನೂ ಆಗತ್ತೆ. ಒಂದೇ ಬೆಳೆಗೆ ಯಾವ್ದಾದ್ರು ರೋಗ ಈಗ ಬಂತು ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ವಿವಿಧತೆ ಇದ್ದರೆ ಬೆಳೆಯಲ್ಲಿ, ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆಗೆ ಅಲ್ಲಿ ಆದಾಯ ಅಂತ ಹೋಗೋದು. ಅದಕ್ಕಾಗಿ ಅದರ ಜೊತೆ ಒಂದು ನಿಮ್ಮ ಹತ್ರ ಒಂದು ಎಕರೆ ಇತ್ತು ಅಂದರೆ ಎಲ್ಲ ಬೆಳೆಯೋದು ಬೆಳೆಯೋಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ನಿಮಗೆಲ್ಲ ಮಾರ್ಕೆಟಲ್ಲೂ ಒಂದೇ ಸಲ ಮಾರ್ಕೆಟ್ ಲೋಡ್ ಆಗಲ್ಲ. ಈಗ ಒಂದ್ಸಲ ನೀವು ಎಲ್ಲದೂ ಒಂದು ಎಕರೆಯಲ್ಲಿ ಮೊಗೆಕಾಯ್ದೇ ಬೆಳೆದು ಅಂದರೆ ನೀವು ಮಾರ್ಕೆಟಿಂಗ್ ಸಮಸ್ಯೆ ಬರ್ಬೋದು. ಆವಾಗ ನಿಮಗೆ ಇವು ಬೇರೆ ಬೇರೆ ಬೆಳೆ ಬಂದರೆ ಮಾರ್ಕೆಟಿಂಗ್ ಸಮಸ್ಯೆನೂ ಬರಲ್ಲ, ಆದಾಯನೂ ಚೆನ್ನಾಗಾಗತ್ತೆ. ಹಾಗಾಗಿ ಬೆಳೆ ವೈವಿಧ್ಯತೆ ಇದ್ರೆ ಒಳ್ಳೇದು. ಈ ನಿಟ್ಟಿನೊಳಗೆ ಮೊಗ್ಗೆಕಾಯಿ ಹೆಂಗೆ ಬೆಳಿಬೇಕು, ಅದು ಹೇಗೆ ಲಾಭದಾಯಕ, ಅದರಲ್ಲಿ ಏನೇನು ಕ್ರಮಗಳನ್ನು ರೈತರು ಅನುಸರಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಡಾಕ್ಟರ್ ಶೇಟ್ ಅವರು ಇಲ್ಲಿ ತನಕ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದ. ಮೊಗ್ಗೆಕಾಯಿ ಬೇಸಾಯ ಕ್ರಮಗಳ ಕುರಿತು ಸಿರ್ಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರತ್ನಾಕರ್ ಎಂ ಶೇಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಇದೀಗ ಕೃಷಿ ಮಾಹಿತಿ. ಗೇರು ತೋಟದಲ್ಲಿ ವಿವಿಧ ಅಂತರ ಬೆಳೆಗಳು ಹಾಗೂ ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಗೇರು ಬೆಳೆಯನ್ನು ಇತರ ತೋಟಗಾರಿಕಾ ಬೆಳೆಗಳಿಗಿಂತ ಯಶಸ್ವಿಯಾಗಿ ಬೆಳೆಯಬಹುದು ಹಾಗೂ ಕಡಿಮೆ ಫಲವತ್ತತೆಯುಳ್ಳಂತಹ ಮಣ್ಣಿನಲ್ಲಿಯೂ ಕೂಡ ಗೇರು ಬೆಳೆಯನ್ನು ಬೆಳೆಯಬಹುದು. ರಾಜ್ಯದಲ್ಲಿ ಸುಮಾರು 100,000 ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಗೇರು ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಉಷ್ಣ ಹಾಗೂ ತೇವಾಂಶ ಇರುವಂತಹ ಹವಾಗುಣದಲ್ಲಿ ಗೇರಿನ ಬೆಳೆಯನ್ನು ಬೆಳೆಯಬಹುದು. ಇದರಲ್ಲಿ ಪ್ರಮುಖವಾಗಿ ಅಂತರ ಬೆಳೆಯನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಅನಾನಸನ್ನು ಬೆಳೆಯುವುದಕ್ಕೆ ಪ್ರಾರಂಭಿಕ ವರ್ಷಗಳಲ್ಲಿ ಸಾಕಷ್ಟು ಅವಕಾಶ ಇದೆ. ಅನಾನಸು ನಾಟಿ ಮಾಡುವುದಕ್ಕೆ ಹರಿ ಮತ್ತು ಬದುಗಳನ್ನು ಒಂದರ ನಂತರ ಇನ್ನೊಂದನ್ನು ಮಾಡಬೇಕು. ಹರಿಗಳು ಸುಮಾರು 60 ಸೆಂಟಿಮೀಟರ್ ಅಥವಾ 2 ಅಡಿ ಅಂತರದಲ್ಲಿ ಇರಬೇಕು. ಬೆಟ್ಟ ಪ್ರದೇಶಗಳಲ್ಲಿ ಇಳುಕಲಿಗೆ ಅಡ್ಡವಾಗಿ ಹರಿಗಳನ್ನು ಅಥವಾ ಕಾಲುವೆಗಳನ್ನು ತೆಗಿಬೇಕಾಗ್ತದೆ. ಈ ಕಾಲುವೆಗಳ ಅಳತೆ ಸುಮಾರು 90 ಸೆಂಟಿಮೀಟರ್ ಅಗಲ, ಅಂದರೆ 3 ಅಡಿಯಷ್ಟು ಅಗಲ, 22-30 ಸೆಂಟಿಮೀಟರ್ ಆಳ, ಅಂದರೆ ಸುಮಾರು 3/4-1 ಅಡಿ ಆಳ ಇರುವ ಹಾಗೆ ನೋಡ್ಕೋಬೇಕು. ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದ ಇರಬಹುದು. ಈ ಕಾಲುವೆಗಳಲ್ಲಿ ಮೇಲ್ಮಣ್ಣು ಹಾಗೂ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ನಂತರ ಪ್ರತಿ ಕಾಲುವೆಯಲ್ಲಿ ಕಂದುಗಳನ್ನು ಅಥವಾ ಸ್ಲಿಪ್ಸ್ಗಳನ್ನು 2 ಸಾಲುಗಳ ಮಧ್ಯೆ 2 ಅಡಿ ಅಂತರವಿಟ್ಟು ಮತ್ತು ಸಾಲುಗಳ ಒಳಗೆ 1 ಅಡಿ ಅಂತರ ಇರುವ ಹಾಗೆ ಕರ್ಣಾಕೃತಿಯಲ್ಲಿ ನಾಟಿ ಮಾಡಬೇಕು, ಅಂದರೆ ಜಿಗ್ಜ್ಯಾಗ್ ರೀತಿಯಲ್ಲಿ ಮಾಡಬೇಕಾಗ್ತದೆ. ನಂತರ ಮಣ್ಣನ್ನು ಸಸಿಗಳ ಸುತ್ತಲೂ ಚೆನ್ನಾಗಿ ಒತ್ತಬೇಕು. ನಾಟಿ ಮಾಡುವಾಗ ಮಣ್ಣು ಸಸಿಯ ಸುಳಿಯಲೇ ಬೀಳದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ನಾಟಿ ಮಾಡಿದ ನಂತರ ಚೆನ್ನಾಗಿ ನೀರನ್ನು ಕೊಡಬೇಕು. ನಾಟಿ ಸಮಯದಲ್ಲಿ ರಂಜಕವನ್ನು ಪೂರ್ತಿಯಾಗಿ ಕೊಡಬೇಕು. ಸಾರಜನಕ, ಪೊಟ್ಯಾಷ್ 4 ಸಮಕಂತುಗಳಲ್ಲಿ ನಾಟಿ ಮಾಡಿದ 3 ತಿಂಗಳಲ್ಲಿ ಕೊಡಬೇಕಾಗ್ತದೆ. 8 ಮೀಟರ್ ಹಾಗೂ 8 ಮೀಟರ್ ಅಂತರವಿರುವ ಗೇರು ಮರಗಳ ಮಧ್ಯೆ 3 ಸಾಲು ಅನಾನಸನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಇಲ್ಲಿ ಕೆಲವೊಂದು ಕೀಟಗಳು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡಬಹುದು. ಇವುಗಳನ್ನು ಹತೋಟಿ ಮಾಡುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಹಿಟ್ಟು ತೆಗಣೆ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ಕೀಟ. ನಾಟಿಗೆ ಮುಂಚೆ ಕಂದುಗಳನ್ನು 1.7 ml ಡೈಮಿಥೊಯೇಟ್ 30 EC, ಇದನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿದ ದ್ರಾವಣದಲ್ಲಿ ಕನಿಷ್ಠ ಅರ್ಧ ಗಂಟೆಯವರೆಗೆ ಅದ್ದಿ ತೆಗಿಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 17.5 kg ಫೋರೇಟ್ 10 g ಹರಳನ್ನು ಹಾಕಬೇಕು. ಹಿಟ್ಟು ತಿಗಣೆ ಬಾಧೆ ಮತ್ತೆ ಕಾಣಿಸಿದಾಗ ಪ್ರತಿ ಲೀಟರ್ ನೀರಿಗೆ 1 ml ಡೈಕ್ಲೋರೋಫಾಸ್, ಇವುಗಳನ್ನು ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಗೆದ್ದಲು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡಬಹುದು. ಇದನ್ನು ಹತೋಟು ಮಾಡಬೇಕಿದ್ರೆ ಸಾಕಷ್ಟು ನೀರಾವರಿಯನ್ನು ಒದಗಿಸಬೇಕಾಗ್ತದೆ. ಪ್ರತಿ ಲೀಟರ್ ನೀರಿನಲ್ಲಿ 10 ml ಕ್ಲೋರೋಪೈರಿಫಾಸ್ 20 EC, ಈ ರಾಸಾಯನಿಕವನ್ನು ಬೆರೆಸಿ ಹೆಕ್ಟೇರ್ಗೆ ಸುಮಾರು 500 ಲೀಟರ್ ದ್ರಾವಣ ಬೇಕಾಗ್ತದೆ. ಇದನ್ನು ಮಣ್ಣಿಗೆ ಸಿಂಪಡಿಸಬೇಕು. ಗೇರು ತೋಟದಲ್ಲಿ ಕರಿಮೆಣಸನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಗೇರು ಗಿಡದಿಂದ ಸುಮಾರು 3 ಅಡಿ ದೂರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಸುಮಾರು 1.5 ಅಡಿ ಉದ್ದ, ಅಗಲ ಹಾಗೂ ಆಳ ಇರುವಂತಹ ಗುಣಿಗಳನ್ನು ತೆಗೆಯಬೇಕು. ಈ ಗುಣಿಗಳಲ್ಲಿ ಮೇಲ್ಮಣ್ಣು ಹಾಗೂ ಕೊಟ್ಟಿಗೆ ಗೊಬ್ಬರದ ಮಿಶ್ರಣದಿಂದ ತುಂಬಿ ಅವುಗಳ ಮಧ್ಯದಲ್ಲಿ ಬೇರು ಬಿಟ್ಟಿರುವಂತಹ ಕರಿಮೆಣಸಿನ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿಗೆ ಮೊದಲು ಮೆಣಸಿನ ಸಸಿಯನ್ನು 2% ಕಾರ್ಬನ್ಡಜಿಮ್, ಇದರಲ್ಲಿ ಸುಮಾರು 10-15 ನಿಮಿಷ ನೆನೆಸಿ ನಂತರ ನಾಟಿ ಮಾಡಬೇಕು. ಪ್ರತಿ ಮರಕ್ಕೆ 2 ಮೆಣಸಿನ ಸಸಿಯನ್ನು ನೆಡುವಂತಹದ್ದು ಒಳ್ಳೆಯದು. ಪ್ರತಿ ಕರಿಮೆಣಸಿನ ಬಳ್ಳಿಗೆ ಸಾರಜನಕ 100 g, ರಂಜಕ 40 g ಹಾಗೂ ಪೊಟ್ಯಾಷ್ 140 g ಈ ರಸಗೊಬ್ಬರವನ್ನು ಹಾಕಿದರೆ ಉತ್ತಮವಾದಂತಹ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಇಲ್ಲಿ ಹಾನಿಕಾರಕ ಕೀಟಗಳ ನಿರ್ವಹಣೆಯು ಕೂಡ ಮುಖ್ಯವಾದಂತಹದ್ದು. ಹಿಟ್ಟು ತೆಗಣೆ ಒಂದು ಪ್ರಮುಖವಾದಂತಹ ಕೀಟ. ಹಾಗೆಯೇ ಕಾಂಡ ಕೊರೆಯುವ ಹುಳ, ಥ್ರಿಪ್ಸ್ ಕೀಟಗಳು, ಇವುಗಳು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡಬಹುದು. ಇವುಗಳ ನಿರ್ವಹಣೆ ಮಾಡಬೇಕಿದ್ರೆ 1.7 ml ಡೈಮಿಥೊಯೇಟ್ ಅಥವಾ 2 ml ಕ್ವಿನಾಲ್ಫಾಸ್, ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬಳ್ಳಿಗಳಿಗೆ ಸಿಂಪಡಿಸಬೇಕಾಗ್ತದೆ. ಪೊದೆ ಮೆಣಸನ್ನು ಕೂಡ ಗೇರು ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಗೇರು ಮರದಿಂದ ಪೊದೆ ಮೆಣಸಿನ ಗಿಡಗಳ ಸಾಲುಗಳನ್ನು 3 ಅಡಿ ದೂರದಲ್ಲಿ ತೆಗೆಯಬೇಕು. ನಂತರ ಪ್ರತಿ ಸಾಲುಗಳನ್ನು 3x3 ಅಳತೆಯ ಅಂತರದಲ್ಲಿ ತೆಗಿಬೇಕಾಗ್ತದೆ. ಸಾಲುಗಳಲ್ಲಿ 1.5 ಘನ ಅಡಿ ಇರುವಂತಹ ಗುಂಡಿಗಳನ್ನು ತೆಗಿಬೇಕು. ಅದರಲ್ಲಿ ಕೊಟ್ಟಿಗೆ ಗೊಬ್ಬರ 50% ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರವನ್ನು ಹಾಕಬೇಕು. ಚಿಗುರು ಬಂದಿರುವಂತಹ ಪೊದೆ ಮೆಣಸಿನ ಗಿಡಗಳನ್ನು ಇದರಲ್ಲಿ ನೆಡಬಹುದು. ನೀರನ್ನು 2 ದಿವಸಗಳಿಗೆ 1 ಸಾರಿ ಹಾಕಬೇಕು. 3 ತಿಂಗಳ ನಂತರ ಉಳಿದ ಗೊಬ್ಬರವನ್ನು ಹಾಕಬಹುದು. ತುಂತುರು ನೀರಾವರಿ ಈ ಬೆಳೆಗೆ ಸೂಕ್ತವಾಗಿದೆ. ಪೊದೆ ಮೆಣಸು ಕೀಟಗಳ ನಿಯಂತ್ರಣಕ್ಕೆ ಕರಿಮೆಣಸಿಗೆ ಉಪಯೋಗಿಸುವಂತಹ ಕೀಟನಾಶಕದ ಬಳಕೆಯಿಂದ ಈ ಕೀಟಗಳನ್ನು ಕೂಡ ನಿಯಂತ್ರಿಸಬಹುದು. ಹಾಗೆಯೇ ಅರಿಶಿಣವನ್ನು ಕೂಡ ಗೇರು ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಗೇರು ಮರದಿಂದ 3 ಅಡಿ ದೂರದಲ್ಲಿ ಭೂಮಿಯನ್ನು ಉಳುಮೆ ಮಾಡಿ ಇದಕ್ಕೆ ಸಾವಯವ ಗೊಬ್ಬರವನ್ನು ಸೇರಿಸಬೇಕು. ನಾಟಿ ಮಾಡುವ ಮೊದಲು 50% ಸಾರಜನಕ, ಶಿಫಾರಸು ಮಾಡಿರುವಷ್ಟು ರಂಜಕ ಹಾಗೂ ಪೊಟ್ಯಾಷ್ ಗೊಬ್ಬರಗಳನ್ನು ಸಾಲಿನಲ್ಲಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಬೀಜದ ಕೊಂಬುಗಳನ್ನು ಸುಮಾರು 1.5 ಅಡಿ ಸಾಲುಗಳಲ್ಲಿ 3/4 ಅಡಿ ಅಂತರದಲ್ಲಿ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಬೇಕು. ಉಳಿದ 50% ಸಾರಜನಕವನ್ನು ನಾಟಿ ಮಾಡಿದ 45 ದಿವಸಗಳ ನಂತರ ಕೊಡಬೇಕಾಗ್ತದೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 150 ಕಿಲೋಗ್ರಾಂನಷ್ಟು ಸಾರಜನಕ, 125 ಕಿಲೋಗ್ರಾಂನಷ್ಟು ರಂಜಕ ಹಾಗೂ 250 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಬೇಕಾಗ್ತದೆ. 8 ಮೀಟರ್ ಅಂತರ ಇರುವಂತಹ ಗೇರು ತೋಟದಲ್ಲಿ 4 ಸಾಲು ಅರಿಶಿನವನ್ನು ಮಿಶ್ರಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಹಾಗೆಯೇ ಶುಂಠಿ ಹಾಗೂ ಮರಗೆಣಸು ಇವುಗಳನ್ನು ಕೂಡ ಮಿಶ್ರಬೆಳೆಯಾಗಿ ಬೆಳೆಯಬಹುದು. ಅದಲ್ಲದೆ ಸುವರ್ಣಗಡ್ಡೆಯನ್ನು ಕೂಡ ಎಡೆಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಹೀಗೆ ಗೇರು ತೋಟದಲ್ಲಿ ಪ್ರಾರಂಭಿಕ ವರ್ಷಗಳಲ್ಲಿ ಅಂತರ ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಬಹುದು. ಮಳೆಗಾಲದಲ್ಲಿ ಮಣ್ಣಿನ ಕೊಚ್ಚಡಿಯನ್ನು ಕೂಡ ತಡೆಗಟ್ಟಬಹುದು. ನೀರಿಂಗಿಸುವ ಪ್ರಮಾಣವನ್ನು ಕೂಡ ಹೆಚ್ಚಿಸಬಹುದು. ಹಾಗೆ ಒಟ್ಟು ಆದಾಯವನ್ನು ಕೂಡ ಹೆಚ್ಚಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು, ದೂರವಾಣಿ ಸಂಖ್ಯೆ 0824 246 6249 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಮುಂಡೋಗೋಡು ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರವ್ವ ಲಂಬಾಣಿ ಮತ್ತು ಬಳಗರದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಸಂಕೀ ಮಾತಾರೇ ಪಿಗೆ ಪಿಂಜೇ ಗುಂಗೇರಾ ಸಂಗೀ ಮಾತಾರೇ ಪಿಗೆ ಪಿಂಜೇ ಗುಂಗೇರಾ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಮಾರಿ ಬೇಲಿ ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ. ಹೇಳಬೇಡ ನನ ಕಂದ ಮೊಸರು ಮಾರಕ ಹೊಂಡೇನಿ, ಹೇಳಬೇಡ ನನ ಕಂದ ಮೊಸರು ಮಾರಕ ಹೊಂಗೇನಿ, ಮೊಸರು ಮಾರಕ ಹೊಂಡೇನಿ ಅಂಗಿ ಕೂಲ ತರಬೇನಿ. ಹೇಳಬೇಡ ನನ ಕಂದ ಮೊಸರು ಮಾರಿ ಬರದೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೋದು ತರು ನಾಮ ಪಾಡಿ ಶ್ರೀ ಸೇವಾ ಮಾತಾ ದರ ಮಣಿ ರೋತು ತು ಪೀಲ ಸೋದು ಸೋದು ರೇವಾಲ ಮಾತಾ ದರ ಮಣಿ ರೋತು ತು ಪೀಲ ಕರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾತರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾ ಸೋದು ಸೋದು ಮಾತಾ ದರ ಮಾಡಿ ರೋತು ತು ಪೀಲ ಸೋದು ಸೋದು ರೇವಾಲ ಮಾತಾ ದರ ಮಾಡಿ ರೋತು ತು ಪೀಲ ತಾರು ಮಾಪ ಬೇಟೋ ಸರೆ ಗೋರ ತಪೇನ ಸೋದು ಸೋದು ರೇವಾಲ ಮಾತಾ ದರ ಮಾತಾ ದರ ಮಾಡಿ ರೋತು ತು ಪೀಲ ಹಲೋ ಬಾಳ ಹಲೋ ಸೋದೋ ಲಾಲ ಸೋದೋ ಹಲೋ ಬಾಳ ಹಲೋ ಸುಧಾರ ಸೋದೋ ಸ್ವೇ ಸ್ವೇ ಈಗ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು.